ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಕೃಷಿ ಮಾಹಿತಿ ಭಾಗವಹಿಸುವವರು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಶಶಿ ಬಾರೋ. ಬಂದೆ ನೋಡಪ್ಪ. ನೀ ಬಂದ್ರು ಒಂಥರ ಶಕ್ತಿ ಬಂದಂಗ. ಹೆಂಗತಿ ಏನಿಲ್ಪ, ಹಿಂಗ ಹಾದ್ ಹೊಂಟಿದ್ನೆ ಅಂದ್ಕೊಳ್ಳೋಣ. ಭಾಳ ದಿವಸ ಆತು ಹೇಮಂತನ ಭೇಟಿಯಾಗಿಲ್ಲ. ಹಂಗಾರೆ ಮನ್ಯಾಗ ಇದೆಯೋ ಇಲ್ಲೋ ನೋಡೋಣ ಅಂಥೇಳಿ ಅಂದ್ಕೊಂಡು ಇತ್ಲಾಗ ಹೊಳ್ಳಿದೆ ನೋಡಪ್ಪ. ನಾನು ನಿನ್ನ ಆಲೋಚನೆ ಮಾಡ್ತಾ ಇದ್ದೆ. ಹ್ಞೂ, ಏನು ಈ ಒಳಗಡೆ ಏನೇನೋ ತುಂಬ್ಕೊಂಡ್ಬಿಟ್ಟಿರತ್ತಲ್ಪ, ಅದನ್ನ ನಿನಗೆ ಹೇಳ್ಕೊಳ್ಳಲ್ದ ಸಮಾಧಾನ ಆಗಲ್ಲ ನಂಗೆ. ಅದನ್ನ ಹೊರಗೆ ಹಾಕೋದ್ರೂ ಸಮಾಧಾನ ಆಗಲ್ಲ. ಅದು ಮತ್ತೆ ಕೃಷಿಗೂ ವಿಚಾರ ಅಂದ್ರೆ ಇದು ಇನ್ನೊಂದು ವಿಷಯ ಗೊತ್ತೇನೆ ಹೇಮತ್ ನನಗೆ. ಏನು ಅವಾಗಿರ್ಲು, ದುಃಖ ನಾವು ಮತ್ತೊಬ್ಬರ ಮುಂದೆ ಹಂಚಿಕೊಂಡ್ರೆ ಅದು ಅರ್ಥ ಕಡಿಮೆ. ಹೌದು ಹೌದು, ಸುಖ ಹಂಚಿಕೊಂಡ್ರೆ ದುಪ್ಪಟ್ಟು ಆಗ್ತದೆ. ಹಾ, ಹಂಗೀಗ ನಿಂದ ಏನ್ಪ ನಿಂದ ಏನ್ ದುಃಖ ಸುಖ ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಅದಕ್ಕೆ ಮನ್ನೊಬ್ಬ ರೈತ ಸಿಕ್ಕಿದ್ದ. ಅವ ನೋಡು, ಬರೀ ಒಂದು ಗುಂಟೆ ಜಾಗ, ಒಂದು ಗುಂಟೆ. ಅದ್ರೊಳಗೆ ಅವ ಏನು ಮಾಡ್ಯಾನಂದ್ರೆ, ಅವನು ಮೂರ್ನಾಲ್ಕು ಆಕಳ ಸಾಕ್ಯಾನ. ಆಗ ಅದು ಸಗಣಿ ಬರ್ತಲ್ಲ, ಅದನ್ನು ನಾವಾದ್ರೂ ಏನು ಮಾಡ್ತಿದ್ವಿ, ಇದು ತಿಪ್ಪೆ ಹಾಕಿ ಗೊಬ್ಬರ ಮಾಡಿಬಿಡ್ತಿದ್ವಿ. ಅವ ಪ್ಲ್ಯಾನ್ ಮಾಡಿ ಎರೆಗೊಬ್ಬರ ತಯಾರು ಮಾಡಿದ. ಓ ಹೋ ಹೋ, ಹಾಂ ನೋಡಿ, ಆ ಸಗಣಿ ಎಲ್ಲ ಎರೆಗೊಬ್ಬರಕ್ಕೆ ಉಪಯೋಗಿಸ್ಕೋಬೇಕು ಅಂತ. ಹಂಗೆ ತಯಾರು ಮಾಡಿ ಅವ ಒಂದೊಂದು ಈ ರೀತಿ ಒಂದು ಸಿಮೆಂಟಿಂದು ಅಥವಾ ನೆಲದಾಗ ತೆಗೆದು ಒಂದು ಮೊಣಕಾಲ್ತನ ಅಷ್ಟು ತೆಗಿಬೋದು, ಜಾಸ್ತಿ ತೆಗಿಬಾರ್ದು, ಯಾಕಂದ್ರೆ ಅದಕ್ಕೂ ಗಾಳಿ ಆಡಬೇಕಲ್ಲ. ಅಷ್ಟು ತೆಗೆದು ನಾಲ್ಕೈದು ತೆಗೆದು ಅಲ್ಲಿ ಸಗಣಿ ಗೊಬ್ಬರ ಅವನ್ನೆಲ್ಲನೂ ಜೊತೆಗೆ ಹಾಕೊಂತ. ನಮ್ಮ ಹೊಲದಲ್ಲಿ ತ್ಯಾಜ್ಯ ಅವು ಇವು ಬೇಕಷ್ಟು ಇರ್ತಾವಲ್ಲ, ಕೂಲಿ ಅವು ಇವು ಕಟಿಗೆ ಸುಮ್ಮನೆ ಸುಡ್ತಿರ್ತೀವಿ. ಹೌದು, ಅಂಥದನ್ನೆಲ್ಲ ತಂದು ಅವ ಮನೆಯೊಳಗೆ ಎಲ್ಲ ಗುಂಪಿಗೆ ತುಂಬಿ ಒಂದೊಂದಕ್ಕೆ ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಹುಳ ಬಿಡ. ಅದು ಎಷ್ಟು ಅಂದರೆ ಅದು ಒಂದೊಂದು ಗುಂಪಿಯಲ್ಲಿ ಕನಿಷ್ಠ ಒಂದು ಎರಡೆರಡು ಟನ್ನಷ್ಟು. ಹಾಂ, ಎರಡು ಟನ್ನಷ್ಟು ಅಂದರೆ 20 ಕ್ವಿಂಟಲ್ನಷ್ಟು ಎರೆಗೊಬ್ಬರ ತಯಾರಾಗುತ್ತೆ. ನೋಡಿ ಲೆಕ್ಕ ಹಾಕು. ಅದನ್ನು ಜನ ಅಲ್ಲೇ ಇದ್ದಲ್ಲೇ ಬಂತು ಒಂದು ಹೋಗ್ತಾರಂತೆ. ನೋಡಿ, ಒಂದೊಂದು ಕ್ವಿಂಟಲಿಗೆ 1,000 ರೂಪಾಯಿ ಹಿಡ್ಕೊ. 1,000? 1,000 ರೂಪಾಯಿ ಅಂದರೆ 20 ಕ್ವಿಂಟಲ್ ಅಂದರೆ 20,000 ಆಯ್ತು. ಒಂದು ಒಂದು ಇದನ್ನು ತಗ್ಗನೆ ಅಂದು ಹೇಳ್ತಾ ಇದ್ದೀನಿ ನಾನು. ಅಂಥವ್ ನಾಲ್ಕು ಮಾಡ್ಯ ನಾವು ಒಂದೇ ಗುಂಟೆ ಜಾಗದೊಳಗೆ ನೋಡು ಅಂದ್ರೆ ಅಲ್ಲಿ 80,000 ರೂಪಾಯಿ ಅವನಿಗೆ ಆಯ್ತು. 80,000 ರೂಪಾಯಿ ಎಷ್ಟು ದಿನಕ್ಕೆ ಆಯ್ತು ಅಂತ ಹೇಳ್ತೀನಿ ನೀನು? ಬರೀ 2 ತಿಂಗಳಲ್ಲಿ. 2 ತಿಂಗಳಕ್ಕೆ? ತಿಂಗಳಿಗೆ 40,000 ರೂಪಾಯಿ ಏನು ಇಲ್ದನೆ ಸುಮ್ಮನೆ ಕಸದಾಗ ಕಸದ ರಸ ಅಂತ ಹೇಳ್ತೀವಲ್ಲ. ಹ್ಮ್, ಎಂತ ಐಡಿಯಾ ಒಂದು. ಮತ್ತೆ ಅದರಿಂದ ಕಾರ್ ತಗೊಂಡಾನ, ಮತ್ತೆ ಹೊಲ ಇಡದಾನ, ಮನಿ ಇಡದಾನ, ಮನಿ ಹಾಕ್ಸಾನ, ಬರ್ರಂತ ಸ್ಕೂಟರ್ನ ಹೋಗ್ತಾನ. ಏನು ಅಂದ್ರೆ ಏನಂದ್ರೆ ಇಲ್ಲ, ಒಂದದನು ಮನುಷ್ಯ ಮನಸ್ಸು ಮಾಡಿದ್ರೆ ಏನೂ ಮಾಡಬಹುದು ಅನ್ನೋದು. ಅಂದ್ರೆ ಒಂದೇ ಗುಂಟೆ ಇರಲಿ ಒಂದೇ ಎಕರೆ ಇರಲಿ, ಮನಸ್ಸು ಮಾಡ್ತಾರಲ್ಲ, ಮನಸ್ಸು ಮಾಡಿ ನಾನು ಇಂಥದ್ದು ಮಾಡಬೇಕು. ಆಮೇಲೆ ಇದ್ರ ಜೊತೆಗೆ ಒಂದದಪ್ಪ ದುಡಿಬೇಕು ನೋಡಪ್ಪ, ದುಡಿಬೇಕು. ಈಗ ಹೇಳಿದಲ್ಪ ನೀನು ಒಂದ ಗುಂಟೆ ಒಳಗೆ ಇಷ್ಟೆಲ್ಲ ಮಾಡಿದ್ರು ಅಂತೇಳಿ, ನಮ್ಮ ಕಲ್ಲಪ್ಪನು ಅಟಪ್ಪ ಒಂದ್ ಎಕರೆ ಜಾಗದಾಗಪ್ಪ, ಒಂದ್ ಎಕರೆ ಜಾಗದಾಗ ಇತ್ಲಾಗ ಒಂದ್ 4-5 ರಾಸ್ ಇಟ್ಟಾನ, ಒಂದ್ 2 ಎಮ್ಮೆ ಇಟ್ಟಾನ, ಒಂದ್ 4 ಆಕಳ ಇಟ್ಟಾನ, ಇವನ್ನೂ ಇಟ್ಟಾನ, ಆಮೇಲೆ 2 ಎತ್ತು ಇಟ್ಟನಪ್ಪ. ಆ ಎತ್ತು ಇವಂದು ಒಂದ್ ಎಕರೆ ಭಾಳ ಏನಿಲ್ಲ, ಸ್ವಲ್ಪ ಬಿತ್ತಿಗೆ ಉತ್ತಿಗೆ ಮಾಡಿಬಿಟ್ಟಾರ ಮುಗಿದೋತು, ಬಾಡಿಗೆ ಕೊಡ್ತಾನ ಅವ್ನು ಎತ್ತ ನೋಡ. ಆಮೇಲೆ ಇತ್ಲಾಗ ಹಾಲು ಮಾಡ್ತಾನ. ಆಮೇಲೆ ಆ ಒಂದ್ ಎಕರೆ ಒಳಗ ಒಂದಿಷ್ಟು ಹಣ್ಣಿನ ಗಿಡ ಹಾಕ್ಯಾನ, ಇತ್ಲಾಗ ಚಿಕ್ಕು ಗಿಡ ಹಾಕ್ಯಾನ, ಸೀತಾಫಲ ಹಾಕ್ಯಾನ, ಪ್ಯಾರ್ಲ ಗಿಡ ಹಾಕ್ಯಾನ, ಒಂದಿಷ್ಟು ಸುತ್ತಲು ತೆಂಗಿನ ಗಿಡ ಹಾಕ್ಯಾನ. ಇದರಿಂದ ಅಂದ್ರ ಅವನ್ನ ಮಾರಾಟ ಮಾಡೋದು ತಿಂಗಳ ಏನಿಲ್ಲ ಅಂದ್ರೂ ಕೂಡ ಒಂದು 100 ಕಾಯಿ ಆಗ್ತಾವಪ್ಪ ನೋಡ್. ಮತ್ತೆ 100 ಕಾಯಿ ಬೇಡ, 10 ರೂಪಾಯಿ 15 ರೂಪಾಯಿ ಅಂತಂದ್ರು ಕೂಡ ಆತಲ್ಪ 1,000. ಹಿಂಗ ಹಣ್ಣಿನ ಸೀಸನ್ನಾಗ ಹಣ್ಣುಗಳನ್ನ ಮಾರ್ತಾನ. ಆಮೇಲೆ ತರಕಾರಿ ಹಾಕ್ಯಾನ, 2-2 ತಿಂಗಳಿಗೊಮ್ಮೆ ಅವು ಸೌತಿಕಾಯಿ, ಹೀರಿಕಾಯಿ, ಬೆಂಡಿಕಾಯಿ, ಬದ್ನಿಕಾಯಿ, ಟೊಮೆಟೊ ಬಂದ ಬರ್ತಾವ, ಅವು ನೆಟ್ ಮಾಡ್ತಾನೆ. ಆಮೇಲೆ ಅಷ್ಟ್ರಾಗ ಒಂದು ಕಡೆ ಈ ಶಾವಂತಿಗೆ ಹೂವು ಒಂದಿಷ್ಟು ಪಾತಿ ಮಾಡ್ಯಾನಪ್ಪ, ಅವು ಸಹಿತ ಅಷ್ಟೇ, ಅವು ಕೂಡ ಅತ್ಲಾಗ ನಡೀತಾವ. ಅಂದ್ರೆ ಹಿಂಗ ಅವ್ ಮನಸ್ಸು ಮಾಡಿದ್ರೆ ಹೇಳಿದ್ರೆ ಒಂದ್ ಎಕರೆ ಒಳಗೆ ಎಲ್ಲಾನು ಮಾಡ್ಲಿಕ್ಕೆ ಸಾಧ್ಯದ ಅಂತ ಹೇಳಿ. ಹೌದು, ಅಂದ್ರೆ ಇತ್ಲಾಗ ಹಾಲಿಗೆ ಹಾಲು ಮಾರ್ತಾನ, ಇತ್ಲಾಗ ಮೊಸರಿಗೆ ಮೊಸರು ಆಗ್ತದೆ, ತನಗೂ ಕೆಲಸ ಸಿಕ್ತು, ಕೆಲಸ ಸಿಕ್ತೆ, ತನ್ನ ಆರೋಗ್ಯನೂ ಸುಧಾರ. ಆದ್ರೆ ಒಂದು ಅವನು ಅಷ್ಟೇ ದುಡಿವಾನ್ರಪ್ಪ, ಅವನ ಹೆಂಡತಿ ಮಕ್ಕಳು ಸಹಿತ ಕೆಲಸ ಮಾಡ್ತಾವಪ್ಪ. ಏನಂದ್ರೆ ಹಿರಿಯರು ಹೇಳ್ಯಾರಲ್ಲ, ಆಳಾಗಿ ದುಡಿ ಅರಸನಾಗಿ ಅರಸನಾಗಿ ಉಣ್ಣು, ದುಡಿಯೋರಿಗೆ ಎಂದೂ ಕೈ ಬಿಡಲ್ಲ. ಹಾಗಾಗಿ ದುಡಿಮೆ ನಮ್ಗೆ ಅದು ದುಡ್ಡಿನ ತಾಯಿ, ದುಡ್ಡಿನ ತಾಯಿ ಹೌದಲ್ಲ, ದುಡಿಬೇಕು. ಮತ್ತು ದುಡಿಯೋದಷ್ಟೇ ಅಲ್ಲ, ದುಡಿದು ಉಣ್ಣವನಿಗೆ ಅನ್ನ ಇಷ್ಟು ಚಂದ ಅರಗುತ್ತಲ್ಲ, ಅದ್ರ ಖುಷಿನ ಬೇರೆ. ಆ ಖುಷಿ ಬೇರೆ ಎಲ್ಲಿ ಸಿಗುತ್ತೋ? ನಾನು ಹೇಳಿಲ್ಲೇನಪ್ಪ ಹಿಂದಕ್ಕೆ, ಭಾಳ ದಿವಸ ಅದಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು. ಇದನ್ನು ಕೃಷಿಕರಿಗಾಗಿಯೇ ಮಾಡಿದಂಥ ಅದ್ಭುತವಾದಂಥ ಒಂದು ಉಕ್ತಿ ಅದು. ಅದನ್ನೇ ನಾ ಹೇಳೋದು, ಸುಮ್ ಸುಮ್ಮನೆ ಸಾಲ ಮಾಡಿದೆ, ಟ್ರ್ಯಾಕ್ಟರ್ ತೊಗೊಂಬಂದೆ, ಮುಂದೆ ಮುಂದೆ ನಿಲ್ಲಿಸಿದೆ ಅಂಥವೆಲ್ಲ ಮಾಡಿ. ಹಾಂ, ಟ್ರ್ಯಾಕ್ಟರ್ ತೊಗೊಳ್ರಿ, ಅದ್ರ ಹತ್ತು ಪಟ್ಟು ಅದನ್ನು ದುಡಿಸ್ರಿ, ಗಳಿಸ್ರಿ. ಹಾಂ, ಸುಮ್ಮನೆ ಸಾಲ ಮಾಡಿ ದೊಡ್ಡ ಸಿಕ್ಕಿಗೆ ಅದನ್ನು ತೊಗೊಂಡೆ, ದೊಡ್ಡ ಸಿಕ್ಕಿಗೆ ಇನ್ನೇನೋ ಮಾಡಿದೆ, ಅದರಿಂದ ಎಷ್ಟೋ ಸಮಸ್ಯೆನೂ ಅನುಭವಿಸ್ಯಾರಪ್ಪ ನಮ್ಮ ರೈತರು. ಹಂಗೆ ಆಗದಂಗಿರಲಿ ಅಂಥೇಳಿ ನಾವು ಅಂದ್ಕೊಳ್ದು ಹೇಳಿದಿಲ್ಲ, ಮನಸ್ಸಿದ್ರೆ ಏನು ಮಾಡ್ಬೋದು. ಈಗ ಒಂದೇ ಎಕರೆಯೊಳಗೆ ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀ ಹೇಳ್ದಂಗೆ ಒಂದೇ ಗುಂಟೆ ಒಳಗೆ ಅವ ಎರೆಹುಳು ಗೊಬ್ಬರ ಮಾಡಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಹಂಗೆ 50-60-100 ಎಕರೆ ಇದ್ದವರು ಹೇಳಿದ್ರೆ ದಿಮಾಕಿಗೆ ಬಿದ್ದ ಹಾಳಾಗಿದ್ದಂಥ ಅನೇಕ ಉದಾಹರಣೆಗಳು ನಮ್ಮ ಅದಾವೆ. ಹಂಗಾಗಿ ಹೆದರ್ಬೇಕಾಗಿಲ್ಲ, ದಾರಿ ಬೇಕಾದಷ್ಟಿದೆ. ಹಾಗಾಗಿ ನಿಸರ್ಗ ನಮಗೆ ಇಷ್ಟೆಲ್ಲ ಸಂಪತ್ತು ಕೊಟ್ಟು, ನೀರು ಕೊಟ್ಟು, ನಮಗೆ ದುಡಿಯೋಕ್ಕೆ ಶಕ್ತಿ ಕೊಟ್ಟು, ಅದನ್ನು ಸದುಪಯೋಗ ಮಾಡ್ಕೋಬೇಕು, ಅದನ್ನು ಸದುಪಯೋಗ ಮಾಡ್ಕೋ. ಹಾ ಹಾ, ಭಾಳ ಒಳ್ಳೆ ಮಾತನ್ನ ಹೇಳಿದ್ವಿ ನೋಡಪ್ಪ. ಬರಲಪ್ಪ, ಬಿಸಿಲು ಒಂದು ಭಾಳದ ಲೋ ಮರಯ್ಯ. ಆಯ್ತು ಆಯ್ತು, ನೀವೊಂದು ಮಜ್ಜಿಗೆ ಕುಡಿದು ಹೋಗುವಂತ ಬಾ. ಹಂಗಂದಿ ಕೊಡಪ್ಪ, ಸ್ವಲ್ಪ ಮಜ್ಜಿಗೆ ಕೊಡು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಧ್ವನಿಗಳು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಸಿದ್ದಾಪುರ ತಾಲೂಕಿನ ನೆಟ್ಗಾರದ ಮಂಜುನಾಥ ಹೆಗಡೆ ಮತ್ತು ಸಂಗಡಿಗರಿಂದ ಯಕ್ಷಗಾನ ಜಾಂಬವತಿ ಕಲ್ಯಾಣ ಸನ್ನಿವೇಶ. ಅರರೆ ನಿನ್ನಯ ಮಹಿಮೆಯನು ಪಗಳಲಳವಲ್ಲ ಧರಣಿಯನು ಭಕ್ತೀರ್ಥ ಮಹಶೇಷಗರಿದು ಪರನ ಸುಕುಮಾರ ಸಕಲಾಗಮಗೆ ಸಾಕಾರ ತರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಪಡಳದಿಂದ ಅವನ ಕೈಗೆ ಸಿಗಬಾರದು ಎಂಬ ಕಾರಣಕ್ಕೆ ಬೆಟ್ಟವನ್ನೇರಿ ಸಮುದ್ರಕ್ಕೆ ಹಾರಿದವರು ನಾವು. ನೀರಿನಲ್ಲಿ ಮುಳುಗಿದ್ದಂತಹ ಕುಶಸ್ಥಲಿಯನ್ನು ಮೇಲೆತ್ತಿ ಅದನ್ನು ದ್ವಾರಕೆಯಾಗಿ ಪುನರ್ ನಿರ್ಮಾಣ ಮಾಡಿ ನಾವು ಆಳ್ವಿಕೆಯನ್ನು ಆರಂಭಿಸಿದವರು. ಒಂದು ಕಾಲಕ್ಕೆ ಯಾದವರೆಂದರೆ ಉಪೇಕ್ಷೆಯಿಂದ ಕಾಣುತ್ತಿದ್ದವರು ಈಗ ಕೈ ಮುಗಿದು ಕಾಲಿಗೆರಗುತ್ತಾರೆ. ಲೋಕ ಗುರುತಿಸುವ ಹಂತಕ್ಕೆ ಬೆಳೆದಿದ್ದೇವೆ. ಇದೆಲ್ಲ ಸಾಧ್ಯವಾಗಿರುವುದು ತಮ್ಮನಾದ ಕೃಷ್ಣ ಸದಾಕಾಲ ಈ ಬಲರಾಮನೊಂದಿಗೆ ಇರುವುದು. ಹರಿದು ಹಂಚಿ ಹೋಗಿದ್ದ ಯಾದವರನ್ನು ಒಗ್ಗೂಡಿಸಿ ಯದು ಸಾಮ್ರಾಜ್ಯವನ್ನೇ ಕಟ್ಟಿದ್ದೇವೆ. ತಮ್ಮನಾದ ಕೃಷ್ಣ ಅಣ್ಣನಾದ ನನ್ನಲ್ಲಿ ಎಲ್ಲವನ್ನು ಕೇಳಿಯೇ ಕಾರ್ಯವನ್ನು ಮಾಡುವುದು. ನಾನೂ ಅಷ್ಟೇ, ಎಲ್ಲವನ್ನೂ ಕೃಷ್ಣನೊಂದಿಗೆ ಚರ್ಚಿಸಿಯೇ ನಿರ್ಧಾರಗಳನ್ನು ಕೈಗೊಳ್ಳುವವನು. ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂತಹ ಬಾಂಧವ್ಯ ನಮ್ಮದು. ಆದರೆ ಇದೇನಾಗಿ ಹೋಯಿತು? ನಾರದರು ಬಂದು ಹೇಳಿದ ವಿಚಾರ ನನ್ನನ್ನು ಚಿಂತೆಗೀಡು ಮಾಡಿದೆ. ಸತ್ರಾಜಿತನ ತಮ್ಮ ಪ್ರಸೇನ ಸ್ಯಮಂತಕಮಣಿಯನ್ನು ಧರಿಸಿ ಬೇಟೆಗೆ ಹೋದವನು ಬರಲಿಲ್ಲವಂತೆ, ಹೋದ ತಮ್ಮನೂ ಬರಲಿಲ್ಲ, ಮಣಿಯೂ ಸಿಗಲಿಲ್ಲ ಎಂಬ ದುಃಖದಲ್ಲಿರುವ ಸತ್ರಾಜಿತ ಪ್ರಸೇನನನ್ನು ಕೃಷ್ಣನೇ ಕಾಡಿನಲ್ಲಿ ಕೊಂದು ಮಣಿಯನ್ನು ಅಪಹರಿಸಿದ ಎನ್ನುತ್ತಿದ್ದಾನಂತೆ. ಎಂತಹ ಅಪವಾದವಿದು! ಕೊಲೆ, ಕೊಲೆಗಾರ, ಸುಲಿಗೆ, ಅಂತಹ ಅಪವಾದ! ಇಡೀ ದ್ವಾರಕೆಗೆ ಕೆಟ್ಟ ಹೆಸರು ಬಂತಲ್ಲ. ಛೇ, ಬರಲಿ ಇವತ್ತು ಕೃಷ್ಣ. ಇರಲನಕ ಗೋವಿಂದನು ಇರಲನಕ ಗೋವಿಂದನು ಸಂತ ದ್ವಾರಾವತಿಯಲ್ಲಿ ಪ್ರತಿದಿನ ನಡೆಯುತ್ತಿರುವಂತಹ ಅಣ್ಣ ಬಲರಾಮ ದೇವರ ಒಡ್ಡೋಲಗಕ್ಕೆ ಸಮಯಕ್ಕೆ ಸರಿಯಾಗಿ ಉಪಸ್ಥಿತಿ ಇರುವುದು ಕಡ್ಡಾಯವಾದರೂ ನನಗೆ ಸಾಧ್ಯವಾಗುತ್ತಿಲ್ಲ. ಯಾಕೆ? ನನ್ನ ಅರಮನೆಯಿಂದ ಬೇಗನೆ ಹೊರಟರು. ದಾರಿಯಲ್ಲಿ ಹಲವಾರು ಜನ ನನ್ನನ್ನು ತಡೆದು, ಕೃಷ್ಣ ನಿನ್ನ ಕೈಯೊಮ್ಮೆ ಕೊಡು, ಮುಟ್ಟು ನೋಡುತ್ತೇವೆ, ಕೃಷ್ಣ ನಿನ್ನ ಪಾದವ ನೀಡು, ನಮಸ್ಕರಿಸುತ್ತೇವೆ ಅನ್ನುತ್ತಾ ಸುತ್ತುವರಿಯುತ್ತಾರೆ. ಅವರನ್ನೆಲ್ಲ ಸಮಾಧಾನ ಮಾಡಿ ಮಾತನಾಡಿಸಿ ಬರುವಷ್ಟರಲ್ಲಿ ತಡವಾಗಿಯೇ ಹೋಗುತ್ತದೆ. ಇದು ನಿತ್ಯ ಸತ್ಯವಾಗಿದೆ. ಇಂದು ಈ ಒಡ್ಡೋಲಗವನ್ನು ತಡವಾಗಿ ಆದರೂ ಪ್ರವೇಶಿಸುತ್ತಿರುವಾಗ ನಾನು ನೋಡುತ್ತಿದ್ದೇನೆ, ನನ್ನ ಅಣ್ಣ ಬಲರಾಮ ಕಣ್ಣಿನಲ್ಲಿ ಕಿಡಿಯನ್ನು ಕಾರಿಸುತ್ತಾ ಸಿಟ್ಟಿನಿಂದ ಅಡ್ಡ ಕುಳಿತಿದ್ದಾನೆ. ಮಾತನಾಡಿಸಬೇಕಲ್ಲ, ಮಾತನಾಡಿಸುತ್ತೇನೆ, ವಂದಿಸಿ ಮಾತನಾಡಿಸುತ್ತೇನೆ. ಅಣ್ಣಾ, ಇದೋ ಕೃಷ್ಣನ ನಮನಗಳು. ಬರಬೇಡ ನನ್ನೆದುರು, ಬರದಿರು ಎನ್ನಿದಿರಿ ಕೃಷ್ಣ, ಬರದಿರು ಬರದಿರು ಎನ್ನಿದಿರಿ ಕೃಷ್ಣನೆ ಪೊರಿಕಿಸೆ ಮೋರೆಯನು, ಕೃಷ್ಣನೆ ಪೊರಿಕಿಸೆ ಮೋರೆಯನು, ಗುರುಳತ್ವವ ಕೈಗೊಂಡಲು ಮಾನವ ಹೃದಯ ಬೇಡ. ತಲಗಿಲ್ಲಿಂದ ಕೊಲೆಗಾರ, ಮಣಿಚೋರ, ನೀಚ, ಮಾನಗೆಟ್ಟವನೇ, ಮರ್ಯಾದೆ ಕಳೆದವನೇ, ಕುಲಕ್ಕೆ ಕಳಂಕವನ್ನು ತಂದೆಯಲ್ಲ, ನನ್ನ ಘನತೆ ಗೌರವಕ್ಕೆ ಮಸಿ ಬಳಿದೆಯಲ್ಲ, ನಿನ್ನ ತಮ್ಮ ಕೃಷ್ಣ ಕೊಲೆಗಾರ, ಕೆಟ್ಟವನು, ಕಳ್ಳ ಎಂದು ಜನರೆಲ್ಲ ಆಡಿಕೊಳ್ಳುತ್ತಿದ್ದಾರೆ. ನನ್ನ ಯೋಗ್ಯತೆಯೇನು? ನಾನೇನು? ಗಳಿಸಿದ ಸಾಧನೆ ಎಂಥದ್ದು? ಪಡೆದ ಕೀರ್ತಿ ಎಷ್ಟು? ಇವು ಯಾವುದು? ನಿನಗೆ ಸಂಬಂಧವೇ ಇಲ್ಲ ಅಲ್ವೋ? ನೀನಾಯ್ತು, ನಿನ್ನ ನೀಚ ಕೆಲಸವಾಯ್ತು. ನಿನ್ನಿಂದಾಗಿ ನಾನು ಊರಿನಲ್ಲಿ ಮುಖವೆತ್ತಿ ತಿರುಗುವಂತಿಲ್ಲ. ತಲಗಾಚೆ ಅರುಹಬೇಕು, ಅರುಹಬೇಕು ದುದಯಲಿ, ಅರುಗಬೇಗುದು ದಯೆಯಲಿ, ಕತಿಯ ತಳೆದಿರುವ ಕಾರಣ ತೊರೆಯಲಿ, ಕತಿಯ ತಳೆದಿರುವ ಕಾರಣ ತೊರೆಯಲಿ, ಅಣ್ಣ ನಾನು ನಿನ್ನ ಚರಣ ಸೇವಕನಿದ್ದೇನೆ, ದಯಮಾಡಿ ನಿನ್ನ ಸಿಟ್ಟಿನ ಕಾರಣವನ್ನು ತಿಳಿಸಿದೆಯಾದರೆ ನಾನು ಏನಾದರೂ ವಿವರಣೆಯನ್ನು ನೀಡಬಹುದು ಅಥವಾ ಪರಿಹಾರಕ್ಕೆ ಪ್ರಯತ್ನಿಸಬಹುದು. ಅದಕ್ಕೆ ಉದ್ಯುಕ್ತನಾಗಲು ನನ್ನ ಮನಸ್ಸು ಹಾತೊರೆಯುತ್ತಿದೆ. ಅಣ್ಣ, ಕಾರಣವೇನಣ್ಣ ನಿನ್ನ ಸಿಟ್ಟಿಗೆ? ಕೃಷ್ಣ, ಏನೂ ಅರಿಯದವನಂತೆ ಮಾತನಾಡಬೇಡ. ಏಕೆ ಏಕೆ ಸತ್ರಿ ತನ್ನನ್ನು ಜನ ಮಡು ಇದೆ, ಏಕೆ ಸತ್ರಿ ತನ್ನನ್ನು ಜನ ಮಡುಗಿದೆ, ಏಕೆ ಸಮಂತಕವು, ಏಕೆ ಸಮಂತಕವು, ಏ ಕೆಲ ಪಾತಕ ಗೈದಿಯ ಕಳರಂತಿ, ಕೆಲಸವು ನಿನಗೆ. ಕೃಷ್ಣ, ಅಣ್ಣ, ನೀನು ಸತ್ರಾಜಿತನ ಬಳಿಗೆ ಹೋದದ್ದು ನಿಜವೇ? ಬೃಂದಾವನದ ಸಾಮಂತ ದೊರೆ ಸತ್ರಾಜಿತನ ಬಳಿಗೆ ಹೋಗಿದ್ದೆ ನಾನು. ಸತ್ಯ? ಹೌದಾ? ಅವನನ್ನು ಸಮಂತಕ ಮಣಿ ಕೊಡು ಎಂದು ಬೇಡಿದ್ದು ನಿಜವೇ? ಸತ್ಯ, ಸತ್ಯ. ಕೊಟ್ಟನೋ? ಇಲ್ಲ, ಕೊಡಲಿಲ್ಲ. ತಿರುಗಿ ದ್ವಾರಕೆಗೆ ಬಂದ. ಅದಕ್ಕಾಗಿ ಪ್ರಸೇನ ಮಣಿಯನ್ನು ಧರಿಸಿ ಬೇಟೆಗೆ ಸಾಗಿದಾಗ ಹೊಂಚು ಹಾಕಿ ಅವನನ್ನು ಕೊಂದು ಮಣಿಯನ್ನು ಕಸಿದುಕೊಂಡೆ. ಈ ರೀತಿ ಕಳರಂತೆ ಪಾತಕವನ್ನು ಗೈದೆಯಲ್ಲ ಪಾಪಿ. ಅಣ್ಣ ಅಣ್ಣ, ಇದೇನು ಹೇಳುತ್ತಿದ್ದೀಯ? ಪ್ರಸೇನ ಹೋದುದನ್ನು ನಾನು ಅರಿಯೇ ಅರಿಯೇ ಪ್ರಸೇನ ಪೋದುದನು. ಅಣ್ಣ, ವರ ಶಮಂತಕಮಣಿಯನ್ನು ನೋಡಲೆಂದು ಬೃಂದಾವನಕ್ಕೆ ನಾನು ಹೋದದ್ದು ನಿಜ. ನಮ್ಮ ಸಾಮಂತರಾಜನಾದಂತಹ ಸತ್ರಾಜಿತನಲ್ಲಿ ನಾನು ಹೋಗಿದ್ದು ನಿಜ. ಅಂತಹ ಅಪೂರ್ವವಾದ ಪರಮ ಪಾವನ ರತ್ನವನ್ನು ರಕ್ಷಿಸುವ ಸಾಮರ್ಥ್ಯ ಅವನಲ್ಲಿ ಇಲ್ಲವೆಂಬುದನ್ನು ನಾನು ಮನಗಂಡೆ. ನಮ್ಮ ರಾಜ ಉಗ್ರಸೇನನಲ್ಲಿದ್ದರೆ ಸುರಕ್ಷಿತವೆಂಬ ಭಾವನೆಯಿಂದ ಮಣಿಯೆಂದು ಹರುಷದಿಂದ ನನಗೆ ನೀಡು ಎಂದು ಕೇಳಿದೆ. ಆದರೆ ಲೋಭದಿಂದ ಅವನು ಅದನ್ನು ತಿರಸ್ಕರಿಸಿದ. ನಿನ್ನನ್ನು ಸಮರ್ಥಿಸಿಕೊಳ್ಳುವುದಕ್ಕಾಗಿ ನೀನು ಏನೇನೋ ಹೇಳಬೇಡ. ನೀನು ಮಣಿಯನ್ನು ಯಾಕೆ ಕೇಳಿದೆಯೋ? ಮಣಿಯ ಸತ್ರಾಜಿತನು ಮಣಿಯ ಸತ್ರಾಜಿತನು ತನಗೆ ಕೊಡಬೇಕಿರುವುದ ಕೇಳಿದೆಯ ತನಗೆ ಕೊಡಬೇಕಿರುವುದ ಕೇಳಿದೆಯ ಹನನಗೈದ ಪ್ರಸೇನನೊಂದಿಟ ಎನ್ನುವ ನೀಗ ಕೃಷ್ಣ, ಮೊದಲು ನೀನು ಸತ್ರಾಜಿತನಲ್ಲಿ ಮಣಿಯನ್ನು ಯಾಕೆ ಕೇಳಿದೆ ಹೇಳು. ಅವನ ಸಾಧನೆಯ ಫಲವನ್ನು ಅವನೇ ಉಣ್ಣಬೇಕಲ್ಲವೋ. ನಿನಗೆ ಯಾಕೆ ಬೇಕಿತ್ತು ಸ್ಯಮಂತಕ ಮಣಿ? ನೀನು ಕೇಳಿದಾಗ ಸತ್ರಾಜಿತ ಕೊಡಲಿಲ್ಲ ಎಂಬ ಕಾರಣಕ್ಕೆ ಪ್ರಸೇನನನ್ನು ಕೊಂದು ಮಣಿಯನ್ನು ಪಡೆದುಕೊಂಡೆ. ಈ ನಮ್ಮ ನೆಲೆಗೆ ಯಾವ ವೀರರು ಬರುವುದು ಸಾಧ್ಯವಿಲ್ಲ. ನಿನಗೊಬ್ಬನಿಗೆ ಆ ಮಣಿಯನ್ನು ಪಡೆದುಕೊಳ್ಳುವ ಸಾಮರ್ಥ್ಯವಿರುವುದು. ಇವನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಸಿಗುವ ಆಧಾರ ಏನು ಎಂದರೆ ನಿನ್ನ ಮಣಿಯ ಬೇಡಿಕೆ. ಹಾಗಾಗಿ ನೀನೇ ಮಣಿಯನ್ನು ಕದ್ದೆ ಎನ್ನುವುದು ನಿಜ. ನಿನ್ನನ್ನು ಈಗ ನೀನು ಎಷ್ಟೇ ಸಮರ್ಥಿಸಿಕೊಂಡರು ಯಾರೂ ನಂಬುವುದಿಲ್ಲ. ಸಾಕು ಕೃಷ್ಣ, ಸಾಕು. ನನಗೆ ಈ ಸಾಮ್ರಾಜ್ಯವು ಬೇಡ, ಯಾವುದು ಬೇಡ, ಎಲ್ಲ ನಿನಗೆ ಇರಲಿ. ನಾನು ಭೂ ಸಂಚಾರ. ಯಾವ ರೀತಿಯಲ್ಲಿ ನಿನ್ನನ್ನು ಸಮಾಧಾನ ಪಡಿಸಲಿ, ನಿನ್ನ ನಂಬಿಕೆಯನ್ನು ಪಡೆದುಕೊಳ್ಳಲಿ? ನಾನು ಇದು ಸೂರ್ಯಚಂದ್ರ ಆಣೆಯಾಗಿ ನಾನು ಪ್ರಸೇನ ಹೋದುದನ್ನು ಅರಿಯೇ, ಮಣಿ ಅಪಹರಣವಾದುದನ್ನು ಅರಿಯೇ, ನಂಬಿಕೆ ಬರಲಿಲ್ಲವೇ? ನಾನು ನಂಬಬಹುದು, ಸತ್ರಾಜಿತ ನಂಬಬೇಕಲ್ಲ. ಈ ಭೂಮಿ ತಾಯಿಯ ಆಣೆಯಾಗಿ ಹೇಳುತ್ತಿದ್ದೇನೆ. ನನ್ನ ಮೇಲೆ ಆಣೆ ಹಾಕುತ್ತೇನೆ, ನಿನ್ನ ಮೇಲೆ ಆಣೆ ಹಾಕುತ್ತೇನೆ. ಅಣ್ಣ, ನಾನು ಅಪಹರಿಸಿಲ್ಲ, ಪ್ರಸೇನ ಹೋದುದು ನನಗೆ ತಿಳಿದಿಲ್ಲ. ಇಂತಹ ಆಣೆಗಳನ್ನು ಬೇಕಾದಷ್ಟು ನೋಡಿದ್ದೇನೆ, ಈ ಆಣೆಗಳನ್ನು ನಾನು ನಂಬುವುದಿಲ್ಲ. ಅಣ್ಣ, ಇದೋ ಇದೋ ಜನನಿ ಜನಕ ಜನನಿ ಜನಕರಾಣಿ ಕೇಳೋ ಜನನಿ ರಾಣಿ ಕೇಳೋ ಆಮಣಿಯೋ ಪ್ರಸೇನ ವಾರ್ತೆಗಳು ಆಮಣಿಯೋ ಪ್ರಸೇನ ವಾರ್ತೆಗಳೋ ಆ ಗೋಚರವಿಲ್ಲ ದುರುಳ ಕೃತ್ಯಂಗಳಿಗೆ ಮನವ ಕೊಡೆನ ಎಂದಿಗಾದರೂ ಎಣಿಸಬೇಡನು ಮಾನವ ಅಗ್ರಜ ಮನವ ಕೊಡೆನ ಎಂದಿಗಾದರೂ ಎಣಿಸಬೇಡನು ಮಾನ ಅಗ್ರಜ ಜನನೀ ಜನಕರಾಣೆ ಕೇಳು ಅಮಣಿಯೂ ಪ್ರಸೇನನ್ ವಾರ್ತೆಗಳು ಅಣ್ಣ ಕೃಷ್ಣ ಲೋಕದ ರಕ್ಷಣೆಗಾಗಿ ನಾವು ದುಷ್ಟರನ್ನು ಶಿಕ್ಷಿಸಿದ್ದೇವೆ ಶಿಷ್ಟರನ್ನು ರಕ್ಷಿಸಿದ್ದೇವೆ ನಾನು ದುರುಳತನವನ್ನು ಮಾಡಲು ಸಾಧ್ಯವೇ ಅಣ್ಣ ನಿನಗೆ ನಂಬಿಕೆ ಬರುತ್ತಿಲ್ಲ ಇದು ನಮ್ಮ ಜನನಿ ಜನಕ ರಾಣಿಯಾಗಿ ಹೇಳುತ್ತೇನೆ ನಾನು ಈ ತಪ್ಪನ್ನು ಮಾಡಲಿಲ್ಲ ಅಣ್ಣ ಪ್ರಸೇನ ಹೋದುದು ನನಗೆ ಅರಿವಿಲ್ಲ ಮಣಿ ಅಪಹರಣವಾದುದು ನನಗೆ ತಿಳಿದಿಲ್ಲ ನಾನು ಈ ಕೃತ್ಯದಲ್ಲಿ ಭಾಗಿಯಾದವನಲ್ಲ ಅಣ್ಣ ನನ್ನನ್ನು ನಂಬು ಅಣ್ಣ ಕೃಷ್ಣ ನಿನ್ನಲ್ಲಿ ವಂಚನೆ ಇಲ್ಲವೆಂದಾದರೆ ಮಣಿಯಲ್ಲಿದೆ ಪ್ರಸೇನ ಏನಾದ ಎಂಬುದನ್ನು ತಿಳಿದುಕೊಂಡು ಬಂದು ನಿನ್ನ ಮೇಲೆ ಸತ್ರಾಜಿತ ಹೊರಿಸಿದಂತಹ ಅಪವಾದ ಸುಳ್ಳು ಎಂಬುದನ್ನು ನೀನು ನಿರೂಪಿಸು ಆಗ ನಾನು ನಿನ್ನನ್ನು ನಂಬುತ್ತೇನೆ ಒಪ್ಪಿಕೊಳ್ಳುತ್ತೇನೆ ಇಷ್ಟಾದರೂ ಅವಕಾಶ ಕೊಟ್ಟೇ ಇಲ್ಲಣ್ಣ ಇದೋ ನಿನಗೆ ವಂದಿಸಿದ್ದೇನೆ ನಿನ್ನ ಆಶೀರ್ವಾದ ನನ್ನ ಮೇಲಿರಲಿ ನಾನು ಇದನ್ನು ಸಾಬೀತುಪಡಿಸುತ್ತೇನೆ ನಾನು ತಪ್ಪಿಸಸ್ತನಲ್ಲ ಎನ್ನುವುದನ್ನು ನಿರೂಪಿಸುತ್ತೇನೆ ಇದೋ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಣ್ಣ ಧನ್ಯವಾದ ಆಗಲಿ ಕೃಷ್ಣ ನೀನು ಹೋಗಿ ಜಯಶಾಲಿಯಾಗಿ ಬಾ ಶುಭವಾಗಲಿ ನೋಡಿ ಪರಿಸ್ಥಿತಿ ಎಂತಹ ವಿಕೋಪಕ್ಕೆ ಹೋಗುತ್ತಿದೆ ಎಂದು ನ್ಯಾಯಧಾನದ ಸ್ಥಿತಿಯಲ್ಲಿ ನಿಂತತಃ ನಾವು ಈಗ ತನಿಖೆಯನ್ನು ಮಾಡಬೇಕಾಗಿದೆ ತನಿಖಾಧಿಕಾರಿಯಾಗಬೇಕಾಗಿದೆ ಅಣ್ಣನ ಅಪ್ಪಣೆಯನ್ನು ಪಡೆದು ಬಂದಿದ್ದೇನೆ ಬೃಂದಾವನದಿಂದ ಪ್ರಸೇನ ಕುದುರೆ ಏರಿ ಕಾಡಿಗೆ ಬೇಟೆಗಾಗಿ ಹೋದವನಂತೆ ಮಣಿಯನ್ನು ಧರಿಸಿದ್ದನಂತೆ ತಿಳಿದಿದ್ದೇನೆ ಹಾಗಾದರೆ ಅವನನ್ನು ಹುಡುಕುವುದು ಹೇಗೆ ಆ ಕುದುರೆಯ ಕಾಲಿನ ಗುರುತನ್ನು ಹೆಜ್ಜೆಯ ಗುರುತನ್ನು ಅನುಸರಿಸುತ್ತಾ ಹೋಗಬೇಕು ನಾನೊಬ್ಬನೇ ಹೋಗಿ ಈ ಕಾರ್ಯವನ್ನು ಸಾಧಿಸಲು ಸಾಧ್ಯವಾದೀತೆ ನನ್ನ ಮಾತನ್ನು ಜನರು ನಂಬಿದರೆ ನಂಬಬಹುದೇ ಹಾಗಿದ್ದಲ್ಲಿ ನಾನು ಏನು ಮಾಡಬೇಕು ಯಾದವ ಶ್ರೇಷ್ಠರಾದಂತಹ ಕೃತವರ್ಮನನ್ನು ಸಾತ್ಯಕಿಯನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದೇನೆ ಕುದುರೆಯ ಕಾಲ್ಗುರುತಿನ ಹಾದಿಯನ್ನು ಅರಸುತ್ತಾ ಹೋದಾಗ ನಾನು ಕಂಡದ್ದೇನು ಪ್ರಸೇನ ಇಲ್ಲಿ ಮರಣ ಹೊಂದಿದ್ದಾನೆ ದೇಹ ರಕ್ತಸಿಕ್ತವಾಗಿದೆ ಪರಿಶೀಲಿಸಿದಾಗ ತಿಳಿಯುತ್ತಿದೆ ಕೇಸರಿಯೊಂದು ಅವನ ಮೇಲೆ ಪ್ರಹಾರ ಮಾಡಿ ಅವನ ಮರಣಕ್ಕೆ ಕಾರಣವಾಗಿದೆ ಸಿಂಹರಾಜನ ಹೊಡೆತದಿಂದ ಸಾವನ್ನಪ್ಪಿದ್ದಾನೆ ಹಾಗಾದರೆ ಶಮಂತಕ ಮಣಿಯಲ್ಲಿ ಅವನ ಕೊರಳಲ್ಲಿ ಶಮಂತಕ ಮಣಿ ಇಲ್ಲ ಆ ಶವದಲ್ಲಿ ಇಲ್ಲ ಹುಡುಕಬೇಕಿದೆ ಹೇಗೆ ಹುಡುಕಲಿ ಅಯ್ಯ ಯಾದವ ವೀರರೇ ನೋಡಿದಿರ ಪ್ರಸೇನ ಸಿಂಹದ ಆಘಾತದಿಂದ ಮರಣ ಹೊಂದಿದ್ದಾನೆ ಆ ಸಿಂಹವನ್ನು ನಾವು ಹುಡುಕಬೇಕಾಗಿದೆ ಸಿಂಹದ ಹೆಜ್ಜೆಯ ಗುರುತನ್ನು ಅನುಸರಿಸುತ್ತಾ ಹೋದಾಗ ಮತ್ತೊಂದು ಆಶ್ಚರ್ಯ ಸಿಂಹವೂ ಸಹ ಸತ್ತು ಬಿದ್ದಿದೆ ನೆಲದಲ್ಲಿ ಆದರೆ ಶಮಂತಕಮಣಿ ಕಾಣುತ್ತಿಲ್ಲ ಈ ಸಿಂಹವನ್ನು ಕೊಂದವರು ಯಾರು ನೋಡಿದಾಗ ಬಲ್ಲೂಕದ ಪದಚಿಹ್ನೆ ಕಾಣುತ್ತಿದೆ ಬಲ್ಲೂಕವೊಂದು ಶಮಂತಕಮಣಿಯನ್ನು ಅಪಹರಿಸಿ ಸಿಂಹವನ್ನು ಕೊಂದು ಶಮಂತಕ ಮಣಿಯ ಜೊತೆ ಹೋಗಿರಬಹುದೇ ಹೆಜ್ಜೆಯ ಗುರುತು ಕಾಣುತ್ತಿದೆ ಬಲ್ಲೂಕದ ಹೆಜ್ಜೆಯ ಗುರುತನ್ನು ಅನುಸರಿಸಿ ಮುಂದೆ ಹೋಗುತ್ತಾ ಒಂದು ಗುಹೆಯ ಎದುರಿನಲ್ಲಿ ಪಾದದ ಗುರುತುಗಳು ನಿಂತಿವೆ ಅಂದರೆ ಈ ಗುಹೆಯೊಳಗೆ ಆ ಬಲ್ಲೂಕ ಹೋಗಿದ್ದು ನಿಜವೆಂದಾಯಿತು ನನ್ನನ್ನು ಅನುಸರಿಸಿ ಬಂದಂತಹ ಸಾತ್ಯಕಿ ಕೃತವರ್ಮನನ್ನು ಹೊರಗೆ ನಿಲ್ಲಿಸಿದ್ದೇನೆ ಗುಹೆಯೊಳಗೆ ಪ್ರವೇಶಿಸುತ್ತಿದ್ದೇನೆ ಗುಹೆ ಕಗ್ಗತ್ತಲಿನಲ್ಲಿರುವ ಈ ಗುಹೆ ನೋಡಿದಲ್ಲಿ ಬೆಳಕು ಏನು ನೋಡುತ್ತಿದ್ದೇನೆ ನಾನು ಹಾ ಶರದ ಋತು ಪೂರ್ಣಿಮೆಯೊಳುದಯ ಚಂದಿರ ಕಾಂತಿ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲವು ಹರುಷದಿಂದಲೇ ತೂಗುತ್ತ ಶಮಂತಕಮಣಿಯ ಪ್ರಭೆಯಿಂದ ಗುಹೆಯೆಲ್ಲವೂ ಬೆಳಕಾಗಿದೆ. ಈ ಬೆಳಕಿನಲ್ಲಿ ನೋಡುತ್ತಿದ್ದೇನೆ ಸುಂದರವಾದಂತಹ ತರುಣಿಯೋರ್ವಳು ಮಗುವನ್ನು ಆಡಿಸುತ್ತಿದ್ದಾಳೆ, ಅದರ ಜೊತೆಯಲ್ಲಿ ಪದ್ಯವನ್ನು ಹೇಳುತ್ತಿದ್ದಾಳೆ. ಎಷ್ಟು ಸುಮಧುರವಾದ ಸ್ವರ! ಅವಳನ್ನು ನೋಡಿದಾಗ ಈಕೆ ರಮೆಯೋ ಶಾರದೆಯೋ ಲಕ್ಷ್ಮಿಯೋ ಎಂದು ಅನಿಸುವಂತಹ ಸೌಂದರ್ಯ, ಜೊತೆಯಲ್ಲಿ ಅವಳು ಹೇಳುವ ಹಾಡಿನಲ್ಲಿ ಕಥೆಯೊಂದಿದೆಯಲ್ಲ. ಬಲ್ಲೂಕ ರಾಜನು ಈ ಮಣಿಯನ್ನು ತಂದು ಆಟಿಕೆಗಾಗಿ ಅವರಲ್ಲಿ ಕೊಟ್ಟಿದ್ದಾನಂತೆ. ಅಂದರೆ ಶಮಂತಕ ಮಣಿ ಇಲ್ಲಿದೆ ಹೇಳುವುದು ಸ್ಪಷ್ಟವಾಯಿತು. ಇನ್ನೇಕೆ ತಡ? ನನ್ನ ಇರುವನ್ನು ತೋರಿಸಬೇಕಲ್ಲ, ಪಾಂಚಜನ್ಯವನ್ನು ಮುಳುಗಿಸಿದ್ದೇನೆ. ಕೆರಳಿಯವರು ಬಡಿಸುತ್ತ ಜಮ್ಮವನ್ನು ಬರಿಗಿಸುತ್ತ ಕಾರಣಗಳಿದೆ ನೆಲ ನಾನಿಲ್ಲದಂತಹ ಸಂದರ್ಭದಲ್ಲಿ ನನ್ನ ಗುಹೆಯನ್ನು ಪ್ರವೇಶ ಮಾಡಿ ಅಕ್ರಮವಾಗಿ ಇಲ್ಲಿ ಬಂದು ಉದ್ದಟತನವನ್ನು ಪ್ರವೇಶ ಮಾಡ್ತಾ ಇದ್ದೀಯ. ನನ್ನ ಮಗಳು ಅಯ್ಯೋ ಕೆಟ್ಟೆ ಎಂಬುದಾಗಿ ಹೇಳ್ತಾ ಇದ್ದಾಳೆ. ನನ್ನ ಮಗಳನ್ನು ಭಯಗೊಳಿಸಿದ್ದಕ್ಕೆ ಸರಿಯಾದ ಕಾರಣವನ್ನು ಕೊಡದೇ ಇದ್ರೆ ನಿನ್ನ ರುಂಡವನ್ನು ಚಂಡಾಡಿ ಭೂಮಿಗೆ ರಕ್ತವನ್ನು ಚೆಲ್ಲುತ್ತೇನೆ. ನೀನು ಯಾರು? ಇಲ್ಲಿಗೆ ಯಾಕಾಗಿ ಬಂದಿದ್ದೀಯ? ಏನು ಕೆಲಸ ನಿನಗಿಲ್ಲಿ? ನಾನು ಯಾರು? ಅರಸನಾದಂತಹ ವಸುದೇವನ ಮಗನಾದಂತಹ ನಾನು ಕೃಷ್ಣನೆಂದು ಎಲ್ಲರೂ ನನ್ನನ್ನು ಕರೆಯುತ್ತಾರೆ. ಕಾಣುತ್ತಿದೆಯಲ್ಲ ಈ ಶಮಂತಕ ಮಣಿ, ಆ ಶಮಂತಕ ಮಣಿಯನ್ನು ಪಡೆಯಲೋಸುಖವಾಗಿ ಇಲ್ಲಿ ಬಂದಿದ್ದೇನೆ ನಾನು. ನೀನು ನಿನ್ನ ಕುಲ ಯಾವುದಾದರೂ ಇರಲಿ, ನೀನು ವಸುದೇವನ ಮಗನೇ ಆಗಿರು, ವಾಸುದೇವನೇ ಆಗಿರು, ಆ ಮಣಿ ಏನು ನನಗೆ ಹಾಗೆ ಬರಲಿಲ್ಲ. ನನ್ನ ಬಾಹುಬಲ ವಿಕ್ರಮದಿಂದ ಹರಿಣಾಕ್ಷನನ್ನ ಕೊಂದು ಅದರ ಬಾಯಲ್ಲಿರುವಂತಹ ಮಣಿಯನ್ನ ಎಳೆದುಕೊಂಡು ಬಂದಿದ್ದೇನೆ. ಆ ಮಣಿಯನ್ನ ಕೊಡಬೇಕಾ? ಯಾನ ದಾನ ಕೊಟ್ಟಿದ್ದಾರೆ ಯಾರಾದರೂ? ಕೊಡುವುದಿಲ್ವಾ? ಕೊಡದೇ ಇದ್ದಲ್ಲಿ ನಾನು ಕಸಿದುಕೊಳ್ಳುತ್ತೇನೆ, ಹೊಡೆದಾದರೂ ತೆಗೆದುಕೊಳ್ಳುತ್ತೇನೆ. ಕಸಿದುಕೊಂಡು ಹೋಗುವುದಕ್ಕೆ ನನ್ನೇನು ಹುಲು ಬಲ್ಲೂಕ ಎನ್ನುವುದಾಗಿ ತಿಳಿದಿದ್ದೀಯಾ? ಇದೋ ಮೂರು ಯುಗಗಳನ್ನು ಕಂಡಂತಹ ಬಲ್ಲೂಕ ನಾನು. ಜಾಂಬವ ಎಂಬುದಾಗಿ ನನ್ನ ಹೆಸರು. ಹಿಂದೆ ಹರ ಗಿರಿಜೆಯರ ಮದುವೆಯಲ್ಲಿ ಪಾನಕವನ್ನು ಹಂಚಿದವ, ಭಗೀರಥ ಗಂಗೆಯನ್ನು ತಂದಾಗ ಜಗತ್ತಿಗೆ ಸಾರಿದವ, ಬಲಿಚಕ್ರವರ್ತಿ ಯಾಗವನ್ನು ಮಾಡುವಾಗ ಹೋಮಕ್ಕೆ ಬೇಕಾದದ್ದನ್ನು ಒದಗಿಸಿ ಕೊಟ್ಟವ, ನನ್ನ ಮುಂದೆ ಬಂದು ಹುಲು ಮಾನವ ನೀನು, ನೀನು ಹೇಳ್ತಾ ಇದ್ದೀಯ ಮಣಿಯನ್ನು ಸೇವೆ ಮಾಡುವುದಾಯಿತಲ್ಲ, ಸಾಹಸವೇನಾದರೂ ಮಾಡಿದ್ದೇನೆ. ಬೇಕಾದಷ್ಟಿದೆ. ಹಿಂದೆ ಸೂರ್ಯನೊಂದಿಗೆ ಶಪಥವನ್ನು ಮಾಡಿದಂತಹ ನಾನು ಒಂದೇ ದಿನದಲ್ಲಿ 21 ಬಾರಿ ಜಗತ್ತನ್ನು ಸುತ್ತಿದ್ದೇನೆ. ನೀನಂತ ಕೆಲಸ ಮಾಡಿದ್ದೀಯೇನಾ? ಬರೀ ಸುತ್ತುವುದಾಯ್ತಲ್ಲ, ಎತ್ತುವ ಕೆಲಸವನ್ನು ಮಾಡಿದ್ದೇನೆ. ನೀನೇನು ಮಾಡಿದ್ದೀಯ? ಬೆಟ್ಟಿನೊಳಗೆ ನಾನು ಕಿರು ಬೆರಳಿನಲ್ಲಿ ನಾನು ಎತ್ತಿದ್ದೇನೆ, ರಕ್ಷಿಸಿದ್ದೇನೆ ಗೋಪಾಲಕರನ್ನು. ಗಿರಿಯನ್ನು ಎತ್ತುವ ಸಾಹಸ ನೀ ಮಾಡಿದ್ದೀಯಾ? ನಿನಗೆ ಗೊತ್ತಿಲ್ಲ, ನಾನು ಎತ್ತಲಿಲ್ಲ ಅಂದ್ಕೊಂಡಿಯಾ? ಹಿಂದೆ ತೇತ್ರಯುಗದಲ್ಲಿ ಶರದಿಗೆ ಸೇತುವನ್ನೋ ಕಾಲದಲ್ಲಿ ಶ್ರೀರಾಮದೇವರು ವನವಾಸಕ್ಕೆ ಬಂದಾಗ ಸೀತೆಯನ್ನ ರಾವಣ ಅಪಹರಿಸಿದ. ಸೀತಾಮಾತೆಯನ್ನು ಕರೆತರುವುದಕ್ಕಾಗಿ ಲಂಕೆಗೆ ಸಾಗಿ ಹೋಗುವ ಸಂದರ್ಭದಲ್ಲಿ ಶರದಿಗೆ ಸೇತುವೆಯನ್ನು ಕಟ್ಟುವ ಕಾಲ ಬಂತು. ಆ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಗುಡ್ಡಗಳನ್ನು ಎತ್ತಿ ಎಸೆದಿದ್ದಲ್ಲ, ಪ್ರತ್ಯಕ್ಷ ಪರ್ವತ ಯಾವುದು ಬೆಳ್ಳಿಯ ಬೆಟ್ಟ, ಆ ಬೆಳ್ಳಿಯ ಬೆಟ್ಟವನ್ನೇ ಬುಡ ಮೇಲಾಗಿ ಎತ್ತುವುದಕ್ಕೆ ಹೋದವ. ಆ ಸಂದರ್ಭದಲ್ಲಿ ಬೆಟ್ಟದ ತುತ್ತುದಿಯಲ್ಲಿ ಇದ್ದಂತಹ ಹರಗಿರಿಜಯರು ಕೆಳಕ್ಕೆ ಬಂದು ನನ್ನೊಂದಿಗೆ ಹರ ಸ್ನೇಹಿತನಾಗಿ ಬಾಳಿದವ. ಹೀಗಿರುವಾಗ ನೀನು ಹೇಳ್ತಾ ಇದ್ದೀಯ ಮಣಿಯನ್ನು ಕೊಡಬೇಕು ಅಂತ, ಕೊಡುವುದಿಲ್ವ ಮಣಿಯನ್ನು ಎತ್ತಿದ್ದೀಯಲ್ಲ ನೀನು. ಆ ಹಿರಣ್ಯಾಕ್ಷನು ಭೂಮಿಯನ್ನೇ ತೆಗೆದುಕೊಂಡು ಹೋಗುವಾಗ ನಾನು ರಕ್ಷಿಸಿದ್ದೇನೆ, ನಾನು ರಕ್ಷಿಸಿದ್ದೇನೆ. ಬಲ ಯಾರಲ್ಲಿದೆ ಎನ್ನುವುದನ್ನು ನೋಡೋಣ. ನಿಲ್ಲು, ನೋಡೋಣ ನೋಡೋಣ. ಏನಾಯಿತು? ಇಷ್ಟು ಕಾಲದಿಂದ ನನ್ನ ಜೊತೆಯಲ್ಲಿ ಹೋರಾಟವನ್ನು ಮಾಡಿ ಗೆದ್ದವರು ಯಾರೂ ಇಲ್ಲ, ಓಡಿದವರೇ ಬಹಳ. ಹಾಗಿದ್ದೂ ಸಹ ಈ ದಿನ ನನಗೆ ಸೋಲಾಗುವ ಪರಿಸ್ಥಿತಿ ಬಂತಲ್ಲ. 21 ದಿನಗಳ ಕಾಲ ಅವಿರತವಾಗಿ ಹೋರಾಟವನ್ನು ಮಾಡಿದರೂ ಸಹ ಈತನಿಂದ ನನಗೆ ಗೆಲುವಾಗ್ತಾ ಇಲ್ಲ, ಸೋಲುತ್ತಾ ಇದ್ದೇನೆ. ಅಯ್ಯ ಮಹಾನುಭಾವ, ಯಾರು ನೀನು? ನಿನ್ನ ನಿಜ ರೂಪ ಏನು? ಶರಣು ಬಂದಾಗ ಶ್ರೀಗರಿ ಕರುಣದೊಳು ಕ್ಷಮೆಯಾಂತು ವೇಗದಿಗೆ ಧರಿಸಿದನು ಶ್ರೀರಾಮ ರೂಪವನ ತಿ ವಿಲಾಸದಲ್ಲಿ. ದೇವಾ ದೇವಾ ದೇವಾ, ಶರಣು ಬಂದೆಯಲ್ಲ ನೀನು. ಕರುಣೆಯನ್ನು ತೋರಿಸುತ್ತೇನೆ, ನಿಲ್ಲು. ಇದೋ ಇದೋ ನನ್ನನ್ನು ದಿಟ್ಟಿಸಿ ನೋಡು, ನನ್ನ ರೂಪವನ್ನು ನೋಡು. ಶ್ರೀರಾಮ ರೂಪದಲ್ಲಿ ನಿಂತಿದ್ದೇನೆ ನಾನು. ರಾಮ ರಾಘವ ದಶರಥ ಬಾಲ ಜಯ ಸೀತಾ ಲೋಲ, ರಾಮ ರಾಘವ ದಶರಥ ಬಾಲ ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಾಂಬಾಹಿ ಗುಣಾಕರ ರಾಮ ರಾಘವ ದಶರಥ ಬಾಲ. ದೇವಾ ಓ ದಶರಥ ನಂದನ ಸೀತಾರಮಣ, ಇದೋ ನಿನ್ನ ಪದದಲ್ಲಿ ನಾನು ವಂದಿಸಿಕೊಳ್ತಾ ಇದ್ದೇನೆ. ನೀನ್ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನೊಂದಿಗೆ ಹೋರಾಡಿದೆ. ಕ್ಷಮಿಸು, ನನ್ನನ್ನು ರಕ್ಷಿಸು, ರಕ್ಷಿಸು. ತಂದೆ, ಇಲ್ಲಿಯವರೆಗಾಗಿ ಯಾಕಾಗಿ ಬಂದೆ ಎನ್ನುವುದನ್ನು ಹೇಳ್ತೀಯಾ ತಂದೆ? ಶರಣು ಬಂದಿರುವಂತಹ ನಿನ್ನನ್ನು ಉದ್ದೇಶಿಸಿ ಕೇಳಬೇಕಾದ್ದೇನಿದೆ? ನನಗೊಂದು ಅಪವಾದ ಬಂದಿದೆ ಜಾಂಬವ. ಕರುಣಿಸು ರತ್ನವನೋ, ಕರುಣಿಸು ರತ್ನವನು ಬೊಂದಿಗೆ ಬರಿದ ಬಗೀರ್ತಿಯನು ತೆರಳುವೆ ನಾಯನ ಲಕ್ಷಣ ಜಾಂಬವ ಹರಿ ಕವಿಯ ಬಂದು ಎಂದನು. ಜಾಂಬವ, ಶರಣಾಗಿ ನೀನು ಬಂದಿದ್ದಕ್ಕೆ ನನಗೂ ಸಂತಸವಾಗಿದೆ. ಆದರೆ ಒಂದು ಅಪವಾದವನ್ನು ನಾನು ಎದುರಿಸುತ್ತಿದ್ದೇನೆ. ಈ ಮಣಿಯನ್ನು ನಾನೇ ಅಪಹರಣ ಮಾಡಿದ್ದೇನೆ ಎಂದು ಜನರೆಲ್ಲರೂ ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಈ ಮಣಿಯನ್ನು ನನಗೆ ಕೊಡು, ನನ್ನನ್ನು ಅಪರಾಧನಿಂದ ವಿಮುಕ್ತನನ್ನಾಗಿ ಮಾಡು, ನಾನು ಹೋಗುತ್ತೇನೆ. ಓ ದೇವ, ಈ ಮಣಿಯಿಂದಾಗಿ ನಿನಗೆ ಅಪವಾದ ಬಂದಿದೆ ಅಂತಾದರೆ ಈ ರತ್ನವೊಂದನ್ನೇ ಅಲ್ಲ, ನನ್ನ ಮಗಳಾದಂತಹ ಕನ್ಯಾರತ್ನವನ್ನು ಸಹಿತವಾಗಿ ನಿಮಗಿಡುತ್ತೇನೆ. ಅದೋ ಮಗನಾದಂತಹ ಪ್ರವೀರನನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ. 3 ಯುಗಗಳನ್ನು ಬದುಕಿದ ನನಗೆ ಮೋಕ್ಷವನ್ನು ಕೊಡು ತಂದೆ, ಮೋಕ್ಷವನ್ನು ಕೊಡು. ಆಗಲಿ ಆಗಲಿ, ಸರ್ವರಿಗೂ ಮಂಗಳವಾಗಲಿ. ಸಿದ್ದಾಪುರ ತಾಲೂಕಿನ